ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹಿಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತ ತಲೆ ಕಗ್ಗ ತಲೆ ಮೂಡು ತಲೆ ಕೊಕ್ಕರೆದ ಕುಕ್ಕುಟ ಗುಂಪಲ್ಲಿ ಬಂದ ಗೋವಿಂದ ಧರ್ಮದ ಏಟಿನ ನೋವಿಂದ ರಾಧೆಯ ತಾಳಕ್ಕೆ ಕುಣಿದ ಸರಿಗಮ ಪದನಿಸ ಕುಡಿಸಿದ ಅಕ್ಕ ಪಕ್ಕ ಸಿಕ್ಕಿ ನಕ್ಕ ಹಾಕಿ ಪುಕ್ಕ ಹಿಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿದ ಟಕರ ಕಟಕಟ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತ ತಲೆ ಕಗ್ಗ ತಲೆ ಮೂಡು ತಲೆ ಕೊಕ್ಕರೆದ ಕೊಕ್ಕುಟ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹಿಕ್ಕಿ ಮುಕ್ಕರಾಗಿ ನಕ್ಕು ಕಿಕ್ಕಿರಿ ದಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕದಲ್ಲಿ ಪಕ್ಕದಲ್ಲಿ ಸುತ್ತದಲ್ಲಿ ಕಗ್ಗದಲ್ಲಿ